ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗಾಗಿ ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ವನ ಮಹೋತ್ಸವ ಈ ವಿಷಯವಾಗಿ ಕಾರವಾರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಜಿ ನಾವಿ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಆತ್ಮೀಯ ಕೇಳುಗರೇ, ಸಾಮಾನ್ಯವಾಗಿ ಮಳೆಗಾಲದ ಪ್ರಾರಂಭದಲ್ಲಿ ಅಂದರೆ ಜೂನ್ ಜುಲೈ ತಿಂಗಳುಗಳಲ್ಲಿ ನಾವು ಯೋಚನೆ ಮಾಡುವಂತಹದ್ದು ಒಂದಷ್ಟು ಹಸಿರು ನಮ್ಮ ಸುತ್ತಮುತ್ತ ಇದ್ರೆ ಒಳ್ಳೇದಲ್ವಿ ಅಂತ ಹೇಳಿ. ಜೂನ್ ಆರಂಭದಲ್ಲಿ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡಿ ಆದ ನಂತರ ಜುಲೈ ತಿಂಗಳು ಸಾಮಾನ್ಯವಾಗಿ ಈ ವನ ಮಹೋತ್ಸವವನ್ನು ಆಚರಣೆ ಮಾಡುವಂತಹದ್ದು. ಶಾಲಾ ಕಾಲೇಜುಗಳಲ್ಲಿಯೂ ಕೂಡ ಈ ವನ ಮಹೋತ್ಸವದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಗಿಡವನ್ನು ನೆಟ್ಟು ಪೋಷಿಸುವುದನ್ನು ನಾವು ನೋಡ್ತಾ ಇರ್ತೀವಿ. ಅರಣ್ಯ ಇಲಾಖೆಗೆ ವನ ಮಹೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತದೆ, ಇಲ್ಲಿ ಲಭ್ಯ ಇರುವಂತಹ ಗಿಡಗಳು ಇದನ್ನ ಯಾರಿಗೆ ಕೊಡುವಂತಹದ್ದು, ಯಾರು ನೆಡುವಂತಹದ್ದು, ಯಾರು ಪೋಷಿಸುವಂತಹದ್ದು, ಈ ಎಲ್ಲ ವಿಚಾರದ ಬಗ್ಗೆ ಮಾತನಾಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಕಾರವಾರದ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಗಿರುವಂತಹ ಮಂಜುನಾಥ್ ಜಿ ನಾವಿ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಈ ವನ ಮಹೋತ್ಸವದ ಒಂದು ಹಿನ್ನೆಲೆ ಏನು ಅಂತ ಹೇಳ್ತೀರಿ? ವನ ಮಹೋತ್ಸವದ ಹಿನ್ನೆಲೆ ಅಂದ್ರೆ ಇದರ ಒಂದು ಮುಖ್ಯ ಉದ್ದೇಶನೇ ಹೆಚ್ಚು ಹೆಚ್ಚು ಪ್ರದೇಶವನ್ನು ಹಸಿರು ಹೊದಿಕೆಗೆ ಅಡಿಯಲ್ಲಿ ತರಬೇಕು ಅನ್ನೋದೇ ಒಂದು ಮುಖ್ಯ ಉದ್ದೇಶ. ಈಗಾಗಲೇ ತಮಗೆ ಗೊತ್ತಿದೆ, ಒಂದು ಇದರ ಪ್ರಕಾರ ಒಂದು ಭೂಮಿ ಅಥವಾ ಈ ಒಂದು ಪರಿಸರ ಒಂದು ಸಮತೋಲನದಿಂದ ಇರಬೇಕಾದ್ರೆ ಕನಿಷ್ಠ 33% ಭಾಗ ಹಸಿರಿನಿಂದ ಕೂಡಿರಬೇಕನ್ನುವುದು ಒಂದು ಸಮೀಕ್ಷೆ. ಅದು ನಿಜನೂ ಹೌದು. ಆದರೆ ನಮ್ಮ ಕರ್ನಾಟಕ ತಗೊಂಡ್ರೆ ನಮಗೀಗ ನಾವು 19-20% ಹಸಿರು ಹೊದಿಕೆಯನ್ನು ಹೊಂದಿದ್ದೀವಿ. ಇದನ್ನ ನಾವು ಸರಿದೂಗಿಸಬೇಕಂತಂದ್ರೆ ಹೆಚ್ಚು ಹೆಚ್ಚು ಭೂಮಿಯನ್ನು ಅಂದರೆ ಹೆಚ್ಚು ಹೆಚ್ಚು ಅರಣ್ಯೇತರ ಪ್ರದೇಶವನ್ನು ಹಸಿರಿನ ಹೊದಿಕೆಯ ಅಡಿಯಲ್ಲಿ ತರುವುದೇ ಇದರ ಒಂದು ಮುಖ್ಯ ಉದ್ದೇಶ. ಇದರೊಟ್ಟಿಗೆ ಜನರಲ್ಲಿ ವಿದ್ಯಾರ್ಥಿಗಳಲ್ಲಿ ಪರಿಸರ ಅರಣ್ಯ ಗಿಡಗಳ ಬಗ್ಗೆ ಒಂದು ಜಾಗೃತಿ ಮೂಡಿಸುವುದು ಈ ವನ ಮಹೋತ್ಸವದ ಒಂದು ಉದ್ದೇಶ. ಇನ್ನು ಹಿನ್ನೆಲೆ ಅಂತಂದ್ರೆ ಇದು ಅಶೋಕನ ಕಾಲದಿಂದಲೂ ಈ ಒಂದು ಗಿಡಗಳನ್ನು ಹಚ್ಚುವ ಪರಂಪರೆ ಸಾಲು ಮರ ನೆಟ್ಟಿದ್ರು ಅನ್ನೋ ಒಂದು ಉಲ್ಲೇಖ ಇದೆ. ಹಾಗೆ ಇನ್ನು ಅಧಿಕೃತವಾಗಿ ಹೇಳಬೇಕಂದ್ರೆ 1950 ಅಂದಿನ ಕೇಂದ್ರ ಸಚಿವರಾದ ಕೆ ಮುನ್ಷಿ ಅವರ ಇದನ್ನ ಅಧಿಕೃತವಾಗಿ ಒಂದು ವನ ಮಹೋತ್ಸವ ಕಾರ್ಯಕ್ರಮವನ್ನು ಈ ಜುಲೈ 1 ರಿಂದ 7ನೇ ತಾರೀಕುವರೆಗೆ ವನ ಮಹೋತ್ಸವ ಸಪ್ತಾಹ ಅಂತಂದು ಮಾಡಿದ್ರು. ಅದರ ಅಂಗವಾಗಿ ನಾವು ಈಗ ಮಳೆಗಾಲ ಪ್ರಾರಂಭ ಆಗಿರುತ್ತೆ, ಈ ಒಂದು ವಾರವಿಡೀ ನಾವು ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ಗಿಡ ನೆಡುವ ಕಾರ್ಯಕ್ರಮಗಳನ್ನು ಅರಣ್ಯ ಇಲಾಖೆ ಇತರ ಸಂಘ ಸಂಸ್ಥೆಗಳೊಂದಿಗೆ ಶಾಲಾ ಕಾಲೇಜು ಇತರ ಸರ್ಕಾರಿ ಸಂಸ್ಥೆಗಳೊಂದಿಗೆ ಸಾರ್ವಜನಿಕರೊಂದಿಗೆ ಈ ಕಾರ್ಯಕ್ರಮವನ್ನು ಎಲ್ಲೆಡೆ ಮಾಡ್ತೇವೆ. ಈ ಉತ್ತರ ಕನ್ನಡದ ಒಂದು ಪರಿಸ್ಥಿತಿಯನ್ನು ನೋಡಿದರೆ ಸಾಮಾನ್ಯವಾಗಿ 75-80% ಕಾಡು ಇದೆ ಅಂತ ಹೇಳ್ತೀವಿ. ಹೇಗಿದೆ ಸದ್ಯದ ಒಂದು ಪರಿಸ್ಥಿತಿ ಮತ್ತು ಇಲ್ಲಿಯೂ ಕೂಡ ಗಿಡವನ್ನು ನೆಡುವ ಅವಶ್ಯಕತೆ ಇದೆಯಾ? ಉತ್ತರ ಕನ್ನಡದಲ್ಲಿ ತಾವು ಹೇಳಿದಾಗೆ 75-80% ಭೂಭಾಗವು ಕಾಡಿನಿಂದ ಆವೃತವಾಗಿದೆ. ಹಾಗಂತ ನಾವು ಗಿಡ ನೆಡೋದ್ರಿಂದ ಏನು ತೊಂದರೆ ಅಂತೂ ಆಗೋದಿಲ್ಲ. ಹೆಚ್ಚು ಹೆಚ್ಚು ಗಿಡಗಳು ನೆಡೋದ್ರಿಂದ ನಮಗೆ ಉಪಯೋಗನೇ ಹೆಚ್ಚು ಬಿಟ್ಟರೆ ಅದರಿಂದ ಅನಾನುಕೂಲತೆ ಅಂತೂ ಇಲ್ಲ. ನಮಗೆ ಮುಖ್ಯವಾಗಿ ಇದನ್ನು ಜಾಗೃತಿ ಮೂಡಿಸುವುದು, ಇಂದಿನ ಒಂದು ಪೀಳಿಗೆಗೆ ಮುಂದಿನ ಒಂದು ಜನಾಂಗಕ್ಕೆ ನಾವು ಇದನ್ನು ಬಿಟ್ಟು ಹೋಗ್ಬೇಕು. ಈ ಒಂದು ಆಸ್ತಿಯನ್ನು ಏನು ಅರಣ್ಯ ಎನ್ನುವ ಒಂದು ಸಂಪತ್ತನ್ನು ನಾವು ಮುಂದಿನ ಪೀಳಿಗೆಗೂ ಉಳಿಸ್ಕೊಳ್ಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಹ ಸಾಕಷ್ಟು ಕಡೆ ಜಲಕ್ಷಾಮವನ್ನು ನಾವು ನೋಡ್ತೇವೆ. ಇದೆಲ್ಲ ನೋಡಿದಾಗ ಇಲ್ಲೇನೂ ಅವಶ್ಯಕತೆ ಇದೆ. ನಾವು 80% ಇದೀವಿ, ನಮಗೆಲ್ಲನೂ ಇಲ್ಲಿ ಸಂಪದ್ಭೃತವಾಗಿದೆ ಅಂತ ಅರ್ಥಲ್ಲ. ಈ ಒಂದು ಪರಿಸರವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಎಲ್ಲಿಯಾದರೂ ಸಹ ನಾವು ಶಾಲಾ ಕಾಲೇಜುಗಳಲ್ಲಿ ಮುಖ್ಯವಾಗಿ ಅರಣ್ಯತ ಪ್ರದೇಶಗಳಲ್ಲಿ ನಾವು ಇದನ್ನು ಅತಿ ಮುಖ್ಯವಾಗಿ ಈ ವನ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತೇವೆ. ಈಗ ವನ ಮಹೋತ್ಸವಕ್ಕೆ ಪೂರ್ವಭಾವಿಯಾಗಿ ಸಸ್ಯವನ್ನು ಅಭಿವೃದ್ಧಿಪಡಿಸುವಂತಹದ್ದು ನರ್ಸರಿಗಳಲ್ಲಿ ವಿಶೇಷವಾಗಿ ಯಾವ ರೀತಿ ಒಂದು ಪೂರ್ವ ಸಿದ್ಧತೆ ಎಲ್ಲ ನಡೀತದೆ, ಎಷ್ಟು ಸಮಯ ಹಿಂದೆ ಮತ್ತೆ ಯಾವ್ಯಾವ ತಳಿಯ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹದ್ದು ಇದೆಲ್ಲ ಹೇಗೆ? ಇದು ನಿರಂತರ ಪ್ರಕ್ರಿಯೆ. ಅರಣ್ಯ ಇಲಾಖೆಯಲ್ಲಿ ಪ್ರತಿ ವರ್ಷ ನಾವು ಗಿಡಗಳನ್ನು ನೆಡುವುದು, ಗಿಡಗಳನ್ನು ಬೆಳೆಸುವುದು ಇದೊಂದು ನಿರಂತರ ಪ್ರಕ್ರಿಯೆ. ಸರಿ, ಈ ಒಂದು ಗಿಡಗಳನ್ನು ನಾವು ಈ ವರ್ಷ ನಾವು ಗಿಡಗಳು ನೆಡಬೇಕಾದ್ರೆ ಅದಕ್ಕೆ ಕನಿಷ್ಠ 1-8 ತಿಂಗಳ ಹಿಂದೆ ಅಥವಾ 10 ತಿಂಗಳಿಂದ ನಾವು ಇದಕ್ಕೆ ಪೂರ್ವಭಾವಿ ತಯಾರಿಯನ್ನು ಮಾಡ್ಕೊಂಡಿರ್ತೀವಿ. ಯಾಕಂದ್ರೆ ಗಿಡ ಇವತ್ತು ನಾವು ನಾಳೆ ನೆಡ್ತೀವಿ ಅಂದ್ರೆ ಇವತ್ತು ಉತ್ಪಾದನೆ ಆಗೋದಂತಲ್ಲ, ಅದು ಬೀಜದಿಂದ ಮೊಳಕೆ ಹೊಡೆದು ಒಂದು ಪ್ಲಾಂಟಿಂಗ್ ಸ್ಟೇಜ್ ಅವ್ರು ಬರಬೇಕಾದ್ರೆ ಅದಕ್ಕೆ ಒಂದಿಷ್ಟು ಕಾಲಾವಕಾಶ ಬೇಕಾಗುತ್ತೆ. ಅದನ್ನು ನಮ್ಮ ಏನು ನಾವು ನರ್ಸರಿ ಪ್ರಾಕ್ಟೀಸ್ ಅಂತಂದಿರುತ್ತೆ ಅದರ ಪ್ರಕಾರ ನಾವು ಆ ಗಿಡಗಳನ್ನು ನಾವು ಒಂದು 6-8 ತಿಂಗಳ ಹಿಂದೆ ಅದನ್ನು ಬೆಳೆಸಲಿಕ್ಕೆ ಪೂರ್ವ ತಯಾರಿ. ಅಂದರೆ ಈಗ ಮಳೆಗಾಲಿಗೆ ಪ್ರಾರಂಭ ಆಯ್ತು ಅಂತಂದರೆ ಅದಕ್ಕಿಂತ ಪೂರ್ವದಲ್ಲೇ ಸ್ಥಳೀಯವಾಗಿ ಲಭ್ಯವಿರೋ ಬೀಜಗಳನ್ನ ಕಲೆಕ್ಟ್ ಮಾಡ್ತೀವಿ ನಾವು. ಮತ್ತೆ ಮಳೆಗಾಲ ಬಂದು ಸಾಕಷ್ಟು ಬೀಜಗಳನ್ನ ನ್ಯಾಚುರಲ್ ಆಗಿ ಬಿದ್ದು ಕಾಡುಗಳಲ್ಲಿ ಮೊಳಕೆ ಬಂದಂತ ಸಸಿಗಳಿರ್ತಾವ, ಅದನ್ನು ಸಹ ನಾವು ಸಾಕಷ್ಟು ಇರ್ತಾವ, ಅದನ್ನ ಸುಮ್ಮನೆ ಅದನ್ನ ಸಹ ನಾವು ನಮ್ಮ ಕ್ಷೇತ್ರ ಸಿಬ್ಬಂದಿಗಳು ಅದನ್ನ ಕಲೆಕ್ಟ್ ಮಾಡ್ಕೊಂಡ್ಬಂದು ಆ ಸಣ್ಣ ಒಂದು ಬ್ಯಾಗ್ನಲ್ಲಿ ಅಂದ್ರೆ 4x6 ಪಾಲಿ ಬ್ಯಾಗ್ಸ್ ಇರ್ತಾವ, ಅದರಲ್ಲಿ ನಾವು ಮೊದಲೇ ಮಳೆ ಪ್ರಾರಂಭ ಆಗೋದಕ್ಕೆ ಮುಂಚೆನ ಅದರಲ್ಲಿ ಮಣ್ಣು ಗೊಬ್ಬರ ಮತ್ತು ಉಸುಕನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಅದನ್ನ ನಾವು ತುಂಬಿಟ್ಕೊಂಡಿರ್ತೀವಿ. ಅದರಲ್ಲಿ ಬೀಜಗಳನ್ನ ಹಾಕಿ ಅಥವಾ ಬೆಡ್ಗಳನ್ನ ಮಾಡಿರ್ತೀವಿ ನರ್ಸರಿಯಲ್ಲಿ, ಎಲ್ಲ ನರ್ಸರಿಗಳಲ್ಲಿ ಬೀಜಗಳನ್ನ ಹಾಕಿ ಅದನ್ನ ಸಸಿಗಳು ಮಾಡಲಿಕ್ಕೆ ನರ್ಸರಿ ಬೆಡ್ಗಳನ್ನ ಮಾಡಿರ್ತೀವಿ. ಇವೆಲ್ಲಗಳು ಅವೆಲ್ಲ ಕಂಟಿನ್ಯೂಸ್ ಮಾಡ್ತಕ್ಕಂಥ ನರ್ಸರಿ ನಡೀತಿರ್ತವಂತ ಪ್ರಕ್ರಿಯೆಗಳು. ಹಾಗೆ ಬೇಕಾದಂಥ ನಮ್ಗೆ ರೂಟ್ ಸ್ಟಾಕ್ ಬರುತ್ತೆ. ಮಳೆಗಾಲ ಬಿದ್ದ ತಕ್ಷಣ, ಮಳೆಗಾಲ ಆದ ತಕ್ಷಣ ನಾವು ಸೆಪ್ಟೆಂಬರ್ ಆಸ್ಪತ್ರೆಯಲ್ಲಿ ಆ ಬಂದಂಥ ಮೊಳಕೆಗಳನ್ನು ಮತ್ತೆ ದೊಡ್ಡ ಬ್ಯಾಗ್ಗಳಿಗೆ 6x9 ಅಥವಾ 8x12 10x16 ಹೀಗೆ ನಾನಾ ಥರದ ಸೈಜ್ಗಳು ಇರ್ತವೆ, ಅದರ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ಮಾಡ್ತೀವಿ. ಅದರಲ್ಲಿ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿ ನಂತರ ಅದನ್ನು ಅಪ್ಟು ಮುಂದಿನ ಮಳೆಗಾಲ ಬರೋವರೆಗೂ ಅದನ್ನ ನೀರನ್ನು ಹಾಕಿ ಅದಕ್ಕೆ ಪೋಷಣೆ ಮಾಡ್ತೀವಿ. ಗೊಬ್ಬರಗಳನ್ನ ಕೊಡ್ತೀವಿ, ಆರ್ಗ್ಯಾನಿಕ್ ಮ್ಯಾನರ್ಸ್ ಅನ್ನು ಕೊಡ್ತೀವಿ, ಮತ್ತೆ ಕಳೆ ತೆಗಿತೀವಿ, ಮತ್ತೆ ಶಿಫ್ಟಿಂಗ್ ಗ್ರೇಡಿಂಗ್ ಮಾಡ್ತೀವಿ. ಅಂದ್ರೆ ಅದನ್ನ ಒಂದು ಪ್ರಾಕ್ಟೀಸ್, ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಅವೆಲ್ಲ, ಅದು ಯಾವ ರೀತಿ ಇರುತ್ತೆ ಅದ ರೀತಿ ನಾವು ಮಾಡಿ ಕೊನೆಗೆ ಒಂದು ನಾಟಿ ಮಾಡುವ ಹಂತಕ್ಕೆ ಅಟ್ಲೀಸ್ಟ್ ಒಂದು 2-3 ಫೂಟ್ ಹೈಟ್ ಬರುವಂತ ಸಸಿಗಳನ್ನ ನಾವು ನಾಟಿ ಮಾಡ್ತೀವಿ. ಅಂದ್ರೆ ಈಗ ಯಾವ ತಳಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಎನ್ನುವುದಕ್ಕೆ ಮಾನದಂಡ ಏನು? ಈಗ ಅರಣ್ಯ ಇಲಾಖೆಯವರು ಮಾಡುವಂತಹ ಗಿಡಗಳು ಯಾವ ಯಾವ ಆಗಿರ್ತವೆ, ಮತ್ತೆ ಅದಕ್ಕೊಂದು ಮಾನದಂಡ ಏನು? ಮುಖ್ಯವಾಗಿ ಈ ವನಮಹೋತ್ಸವಕ್ಕೆ ಅಥವಾ ಶಾಲಾ ಕಾಲೇಜು ಅಥವಾ ಇತರ ಸಂಘ ಸಂಸ್ಥೆಗಳ ಆವರಣದಲ್ಲಿ ನೆಡಬೇಕಾದ್ರೆ ಅದಕ್ಕೆ ನಾವು ತಳಿಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಅಂದ್ರೆ ಈಗ ಒಂದು ಅಥವಾ ರಸ್ತೆ ಬದಿ ನೆಡ್ತು ಮಾಡಬೇಕಾದ್ರೆ ಅಥವಾ ಶಾಲಾ ಕಾಲೇಜುಗಳ ಆವರಣದಲ್ಲಿ ಮಾಡಬೇಕಾದ್ರೆ ಸುಮ್ಮನೆ ನಾವಲ್ಲಿ ದೊಡ್ಡ ದೊಡ್ಡ ಮರಗಳನ್ನ ಬೆಳೆಯೋದ್ರಲ್ಲಿ ಅರ್ಥ ಇರೋದಿಲ್ಲ. ಅಲ್ಲೇ ಸ್ಪೀಡ್ ಅಂದ್ರೆ ವೇಗವಾಗಿ ಬೆಳೆದಿರಬೇಕು, ಮೀಡಿಯಂ ಸೈಜ್ ಇರಬೇಕು. ಆನಂತರ ಹಣ್ಣು ಹಂಪಲಗಳನ್ನು ಕೊಡುವಂತ ತಳಿಗಳನ್ನ, ಹೂವುಗಳನ್ನ ಅಂದ್ರೆ ಎಸ್ಥೆಟಿಕ್ ಲುಕ್ ಒಂಥರ ಒಳ್ಳೆ ಚಂದ ಕಾಣಬೇಕು ಅನ್ನೋ ಒಂದು ಉದ್ದೇಶದಿಂದ ಹಣ್ಣು ಹಂಪಲಗಳು ಅಥವಾ ಹೂಗಳು ಬಿಡುವಂತ ಸಸಿಗಳು, ನೆರಳು ಕೊಡುವಂತ, ಮುಖ್ಯವಾಗಿ ಹೊಂಗೆ ಟರ್ಮಿನಲ್ ಕಟಪ ಇಂಥವು ನೆರಳುಗಳನ್ನು ಕೊಡುವಂತ ಇಂಥ ಮಾನದಂಡ ಇಟ್ಕೊಂಡು ಅದೇ ರೀತಿ ನಾವು ನಮ್ಮ ಸಸ್ಯಪಾಲನೆಗಳಲ್ಲಿ ಸ್ಥಳೀಯ ಲಭ್ಯತೆ ಸ್ಥಳೀಯ ಹವಾಮಾನಕ್ಕೆ ಹೊಂದುವಂತ ಸಸ್ಯ ಪ್ರಭೇದಗಳನ್ನು ನಾವು ಬೆಳೆಸ್ತೀವಿ. ಈಗ ಬೇರೆ ಬೇರೆ ಪ್ರದೇಶಗಳಿಗೆ ಸೂಕ್ತವಾದಂತಹ ತಳಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹದ್ದು, ಈಗ ಸಣ್ಣ ಗಿಡ ಚಿಕ್ಕ ಗಿಡಗಳನ್ನು ನೆಡುವಂತಹದ್ದು ಅಥವಾ ಸ್ವಲ್ಪ ದೊಡ್ಡ 2-4 ಫೀಟ್ ಎತ್ತರದ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹದ್ದು ಹೇಗೆ? ನಾವು ಅರಣ್ಯದಲ್ಲಿ ಅಥವಾ ನಮ್ಮ ಅರಣ್ಯ ಪ್ರದೇಶದಲ್ಲಿ ನೆಡತು ಮಾಡಬೇಕಾದ್ರೆ 8-12 ಸೈಜು ಅಥವಾ 6-9 ಸೈಜಲ್ಲಿ ಒಂದು 2-3 ಫೂಟ್ ಹೈಟ್ ಗಿಡಗಳನ್ನ ನಾವು ಬೆಳಿತೀವಿ. ಅದೇ ರಸ್ತೆ ಬದಿ ಅಥವಾ ಶಾಲಾವರಣದಲ್ಲಿ ಬೆಳಿಬೇಕಾದ್ರೆ, ಯಾಕಂದ್ರೆ ದನಗಳ ಕಾಟ ಇರುತ್ತೆ, ಅದನ್ನು ಅತಿ ಎತ್ತರ ಅಂದ್ರೆ ಕನಿಷ್ಠ ಒಂದು 6 ಫೂಟ್ ಆದ್ರೂ ಎತ್ತರ ಬರಬೇಕು. ಅಂದ್ರೆ ದನಗಳಿಗೂ ಸಹ ಅದಕ್ಕೂ ಅದರ ಎಲೆ ಟೊಂಗೆಗಳು ನಿಲುಕಬಾರದು, ಮತ್ತೆ ಒಳ್ಳೆ ಆರೋಗ್ಯಕರವಾಗಿ ಬೆಳೆದು ಅದು ಹಚ್ಚಿದ ತಕ್ಷಣ ಸರ್ವೈವಲ್ ಆಗಬೇಕನ್ನೋ ದೃಷ್ಟಿಯಿಂದ ಅದನ್ನು ನಾವು 10-16 ಸೈಜ್ ಅಥವಾ 14-20 ಸೈಜ್ ಬ್ಯಾಗ್ಗಳಲ್ಲಿ ಹೆಚ್ಚಿನ ಮಣ್ಣು ಗೊಬ್ಬರ ಹಾಗೂ ಉಸುಕನ್ನು ಹಾಕಿ ಅದಕ್ಕೆ ಅಂದ್ರೆ ಹೆಚ್ಚಿನ ಆಹಾರ ಪೋಷಕಾಂಶಗಳು ಅದಕ್ಕೆ ಸಿಗಬೇಕನ್ನೋ ದೃಷ್ಟಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅದಕ್ಕೆ ಬೇಕಾದಂತಹ ಇನ್ಗ್ರೀಡಿಯೆಂಟ್ಸ್ಗಳನ್ನು ಹಾಕಿ ನಾವು ಅದನ್ನು ಬೆಳೆಸ್ತೀವಿ. ಹೀಗಾಗಿ ಅವು ತುಂಬಾ ದೊಡ್ಡ ಅಂದ್ರೆ 6 ಫುಟ್ಗಿಂತ ಹೆಚ್ಚಿರತಕ್ಕಂಥ ಗಿಡಗಳನ್ನ ನೇರವಾಗಿ ನಾವು ರಸ್ತೆ ಬದಿ ನೆಡ್ತೋಪು ಅಥವಾ ಇಂಥ ಶಾಲಾ ಕಾಲೇಜು ಇನ್ಸ್ಟಿಟ್ಯೂಷನ್ ಪ್ಲಾಂಟೇಷನ್ ಅಂತೀವಿ, ಅಂತಲ್ಲಿ ನಾವು ಈ ಗಿಡಗಳನ್ನ ನಾವು ಬೆಳೆಸ್ತೀವಿ. ಈಗ ಸಸ್ಯ ಸಂರಕ್ಷಣೆಯ ವಿಚಾರಕ್ಕೆ ಬಂದಾಗ ಅದಕ್ಕೆ ಏನಾದರೂ ಈ ಪ್ರೊಟೆಕ್ಷನ್ ಕೊಡುವಂತಹದ್ದು ಅಥವಾ ಸಂರಕ್ಷಣೆ ಒಂದು ಸಾಧನವನ್ನು ಅಳವಡಿಕೆ ಮಾಡುವಂತಹದ್ದು, ಇದರಲ್ಲಿ ಏನಾದರೂ ಸುಧಾರಣೆ ಆಗಿದೆಯಾ? ಸಂರಕ್ಷಣೆ ಅಂತಂದ್ರೆ ಈಗ ನಾವು ನೆಡ್ತೋಪುಗಳು ಅರಣ್ಯದಲ್ಲಿ ನೆಡ್ತೋಪುಗಳು ಮಾಡಬೇಕಾದ್ರೆ ಅದಕ್ಕೆ ಸುತ್ತಲೂ ಬೇಲಿ ಅಥವಾ CPT ಅನ್ನ ಮಾಡ್ತೇವೆ, ಅದು ನಮ್ದು ಕಾಮನ್ ಪ್ರಾಕ್ಟೀಸು. ಆದರೆ ಈ ಇನ್ಸ್ಟಿಟ್ಯೂಷನ್ ಪ್ಲಾಂಟೇಷನ್ ಅಂತ ಬಂದಾಗ ಮುಖ್ಯವಾಗಿ ನಾವು ಆಯ್ಕೆ ಮಾಡೋ ಯೂಶ್ವಲಿ ಕಂಪೌಂಡ್ ಇದ್ದೇ ಇರ್ತಾವೆ, ಕಂಪೌಂಡ್ಗಳಿರ್ತಕ್ಕಂಥ ಪ್ರದೇಶದಲ್ಲಿ ನಾವು ನೆಡ್ತೇವೆ. ಇನ್ನು ರಸ್ತೆ ಬದಿ ಅಂತಂದ್ರೆ ಕೆಲವು ಕಡೆ ಟ್ರೀ ಗಾರ್ಡ್ ಅಂತಂದು ಮಾಡ್ತೀವಿ, ಇಲ್ಲ ಪ್ರಾಸೋಫಿಸ್ ಜೂಲಿ ಫ್ಲೋರ್ ಅಂತಂದು ಜಾಲಿ ಮುಳ್ಳಿಂದ ಟೊಂಗೆಗಳನ್ನು ಕಟ್ಟಿ ಸಂರಕ್ಷಣೆ ಮಾಡ್ತೀವಿ, ಇಲ್ಲ ಬಾಂಬುದಿಂದ ಶೀಳೆ ಬಾಂಬುನ್ನ ಅದಕ್ಕೆ ರಕ್ಷಾ ಕವಚವಾಗಿ ಮಾಡ್ತೀವಿ. ಹೀಗೆ ಸಾಕಷ್ಟು ವಿಧಾನಗಳಿಂದ ನಾವು, ಯಾಕಂದ್ರೆ ಟ್ರೀ ಗಾರ್ಡ್ ಮಾಡಿದ್ರೆ ತುಂಬಾ ಕಾಸ್ಟ್ ತುಂಬಾ ಬರುವುದರಿಂದ ಮುಳ್ಳು ಒಂದು ವರ್ಷ ಪ್ರೊಟೆಕ್ಷನ್ ದನಗಳಿಂದ ಪ್ರೊಟೆಕ್ಷನ್ ಆದ್ರೆ ಆಮೇಲೆ ಅದು ತಂತಾನೆ ಬೆಳೆದು ಗಿಡಗಳು ಹೆಮ್ಮರವಾಗ್ತವೆ. ವನಮಹೋತ್ಸವದ ಸಂದರ್ಭದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀರಿ, ಯಾರೆಲ್ಲ ಇದರಲ್ಲಿ ತೊಡಗಿಸಿಕೊಳ್ಬಹುದು, ಹೇಗೆ? ಈ ವನಮಹೋತ್ಸವ ಕಾರ್ಯಕ್ರಮ ಅಂದ್ರೆ ಇದು ಎಲ್ಲ ಜನರ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ. ಹೀಗಾಗಿ ಸರ್ಕಾರ ಮಂತ್ರಿಗಳನ್ನು ಹಿಡ್ಕೊಂಡು ಸರ್ಕಾರವೂ ಸಹ ಈ ಒಂದು ವನಮಹೋತ್ಸವ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಅಂದ್ರೆ ಅತ್ಯಂತ ಪರಿಣಾಮಕಾರಿಯಾಗಿ ವಸ್ತುನಿಷ್ಠವಾಗಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಹೀಗಾಗಿ ಸಚಿವರು ಸಹ ತಮ್ಗೆ ಗೊತ್ತಿರಬೇಕು 2023 5 ಕೋಟಿ ಗಿಡಗಳನ್ನ ನೆಡ್ತೀವಿ, ವೃಕ್ಷಕೋಟಿ ಅಭಿಯಾನ ಅಂತಂದು ಪ್ರಾರಂಭ ಮಾಡಿದ್ರು, ಅದಕ್ಕೆಲ್ಲ ಜಿಯೋ ಟ್ಯಾಗ್ ಅನ್ನು ಮಾಡಿದ್ರು, ತುಂಬಾ ಪರಿಣಾಮಕಾರಿಯಾಗಿ ಅದು ಅನುಷ್ಠಾನಗೊಳ್ಳಬೇಕು ಮತ್ತು ಈ ಅರಣ್ಯ ಪ್ರದೇಶದ ವಿಸ್ತಾರ ಹೆಚ್ಚಿಗೆ ಆಗಬೇಕು ಅನ್ನೋ ದೃಷ್ಟಿಯಿಂದ ವನಮಹೋತ್ಸವ ಕಾರ್ಯವನ್ನು ಹೆಚ್ಚು ಹೆಚ್ಚು ಮಾಡಿದ್ರು. ಈಗ ಮಾನ್ಯ ಪ್ರಧಾನಮಂತ್ರಿಗಳು ಸಹ ಒಂದು ಏಕ್ ಪೇಡ್ ಮಾಕೆ ನಾಮ್ ಏಕ್ ಪೇಡ್ ಅಂತ ತಾಯಿ ಹೆಸರಲ್ಲಿ ಒಂದು ಗಿಡವನ್ನು ನೀಡಿ ಅಂತ ಒಂದು ಕರೆಯನ್ನು ಕೊಟ್ಟರು. ಅದೇ ರೀತಿ ಮಗುವಿಗೊಂದು ಮರ, ಶಾಲೆಗೊಂದು ವನ, ಊರಿಗೊಂದು ವನ ಎನ್ನುವ ಒಂದು ಕಾನ್ಸೆಪ್ಟ್. ಹೀಗೆ ಸಾಕಷ್ಟು ಬೇರೆ ಬೇರೆ ಶಿರ್ಷಿಕೆಗಳಲ್ಲಿ ಈ ವನಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಸಾಕಷ್ಟು ಯೋಜನೆಗಳು ಸಹ ನಮಗೆ ಅನುದಾನವನ್ನು ನೀಡ್ತಾವೆ ಯೋಜನೆಗಳಡಿಯಲ್ಲಿ. ಈಗ ನಾವು RSPD ಅಂತಂದೇಳಿ ಪಡಿತರ ವ್ಯವಸ್ಥೆ ಮೇಲೆ, ಅಂದರೆ ಪಬ್ಲಿಕ್ ಸಾರ್ವಜನಿಕರಿಗೆ ವಿತರಿಸುವಂಥ ಗಿಡಗಳನ್ನು, ರೈಸಿಂಗ್ ಸೀಡ್ಲಿಂಗ್ಸ್ ಫಾರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅದರಲ್ಲಿ, ಹಾಗೂ RKVY ಅಂತಂದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಸಸಿಗಳನ್ನು ಬೆಳೆಸ್ತೀವಿ. ಆದರೆ ಅಲ್ಲೆಲ್ಲ ಬೆಳೆಸಿದ ಸಸಿಗಳನ್ನು ನಾವು ಬೆಳೆಸಿದ ರೇಟ್ಗಿಂತಲೂ ಜನರಿಗೆ ಬೆಳೆಸಲಿ ಅನ್ನೋ ಒಂದು ಪ್ರೋತ್ಸಾಹ ನೋಡೋದು, ಪ್ರೋತ್ಸಾಹನ ರೂಪದಲ್ಲಿ ನಾವು ಅವ್ರಿಗೆ ಕಡಿಮೆ ದರದಲ್ಲಿ, ಅಂದರೆ 3 ರೂಪಾಯಿ 5 ರೂಪಾಯಿ. ಈಗ ತಮಗೆಲ್ಲ ಗೊತ್ತು, ಮಾರ್ಕೆಟಲ್ಲಿ ಹೋದ್ರೆ ಒಂದು ಸಣ್ಣ ಗಿಡ ತೊಗೋಬೇಕಾದ್ರೆ ನೀವು ಅಟ್ಲೀಸ್ಟ್ 100 ರೂಪಾಯಿ ಕೊಡ್ತಿರ್ಬೇಕಾಗುತ್ತೆ. ಆದರೆ ನಾವು 3 ರೂಪಾಯಿ ದರದಲ್ಲಿ ಗಿಡಗಳನ್ನು ಎಲ್ಲ ನರ್ಸರಿಗಳಲ್ಲಿ ಲಭ್ಯವಿರ್ತವೆ. ಸಾರ್ವಜನಿಕರು ಸಹ ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು. ಆ ಗಿಡಗಳನ್ನು ತೊಗೊಂಡೋಗಿ 3 ರೂಪಾಯಿ ಅಂದರೆ ಏನಲ್ಲ, ನಾವು ಒಂದು ಟೀ ಕುಡಿದ್ರೆ 10 ರೂಪಾಯಿ ಖರ್ಚು ಮಾಡ್ತೀವಿ, 20 ರೂಪಾಯಿ ಖರ್ಚು ಮಾಡ್ತೀವಿ. ಇದನ್ನು ಒಂದು 3 ರೂಪಾಯಿ ಕೊಟ್ಟು ಹತ್ತಿರವಿರುವಂಥ ನರ್ಸರಿಗಳಲ್ಲಿ ಗಿಡಗಳನ್ನು ತೆಗೆದುಕೊಂಡೋಗಿ ಅವ್ರ ಮನೆಯಲ್ಲಿ, ಈಗ ಮಾನ್ಯ ಪ್ರಧಾನಮಂತ್ರಿಗಳು ನೀಡಿದ ಕರೆ ಮೇರೆಗೆ ತಾಯಿ ಹೆಸರಿನಲ್ಲಿ ಒಂದು ಗಿಡ ನೆಡೋದು, ಅಥವಾ ತಮ್ಮ ಬರ್ತ್ಡೇ ಅಥವಾ ಜನ್ಮದಿನಗಳಲ್ಲಿ ಒಂದೊಂದು ಅವರ ಹೆಸರಲ್ಲಿ ಒಂದು ಗಿಡ ನೆಡೋದು ಮಾಡಿದರೆ ಜನರು ಹನಿಯಲ್ಲಿ ಕುಡಿದ್ರೆ ಹಳ್ಳನ್ನು ಹಾಗೆ, ನಾವು 140 ಕೋಟಿ ಜನಸಂಖ್ಯೆ ಭಾರತ ದೇಶದಲ್ಲಿದೆ, ಹಾಗೆ ಒಬ್ಬೊಬ್ಬರು ಒಂದು ಗಿಡ ನೆಟ್ಟು ಸಾಕಷ್ಟು ಗಿಡಗಳು ನಾವು ನೆಡಬಹುದು. ಆಮೇಲೆ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಲಭ್ಯ ಇರುವಂತಹ ಗಿಡಗಳ ಒಂದು ಸಾಮಾನ್ಯ ವಾರ್ಷಿಕವಾಗಿ ಎಷ್ಟು ಗಿಡಗಳ ಒಂದು ಉತ್ಪಾದನೆ ಆಗ್ತದೆ ಮತ್ತು ಎಲ್ಲೆಲ್ಲ ಅದನ್ನ ಪ್ಲಾಂಟಿಂಗ್ ಎಲ್ಲ ಮಾಡ್ತೀರಿ? ಉತ್ತರ ಕನ್ನಡದಲ್ಲಿ ಅಂತಂದ್ರೆ ನಮ್ಮ ಸಾಮಾಜಿಕ ಅರಣ್ಯದಿಂದ ಮತ್ತು ಪ್ರಾದೇಶಿಕ ಅರಣ್ಯ ವಿಭಾಗದಿಂದ ಪ್ರತಿ ವರ್ಷ ಏನು ಸರ್ಕಾರ ಒಂದು ಅನುದಾನ ನೀಡುತ್ತೆ, ಅಥವಾ ನಮ್ಮ ಒಂದು ವರ್ಕಿಂಗ್ ಪ್ಲಾನ್ ಅಲ್ಲಿ ಒಂದು ವರ್ಕಿಂಗ್ ಪ್ಲಾನ್ ಅಂತಂದ್ರೆ ಕಾರ್ಯಯೋಜನೆ ಅಂತಂದಿರುತ್ತೆ, ಅದರ ಅಂಗವಾಗಿ ಗಿಡಗಳನ್ನು ಅಥವಾ ನೆಡ್ತಕೊಂಡು ನೆಡುವ ಒಂದು ಕಾರ್ಯ ಆಗುತ್ತೆ. ಅದರ ಅನುಗುಣವಾಗಿ ವರ್ಷದಿಂದ ವರ್ಷಕ್ಕೆ ಇದು ವ್ಯತ್ಯಾಸ ಆಗುತ್ತೆ. ಯೂಶುವಲಿ ನಮ್ಮ ಉತ್ತರ ಕನ್ನಡದಲ್ಲಿ ಎಲ್ಲ ಪ್ರಾದೇಶಿಕ ಬಂತು ಮತ್ತು ಸಾಮಾಜಿಕ ಅರಣ್ಯ ಬಂತು ಎಲ್ಲ ಯೋಜನೆಗಳಡಿಯಲ್ಲಿ ಆಲ್ಮೋಸ್ಟ್ ಅಲ್ಲಿ 80 ಲಕ್ಷ ಪ್ಲಸ್ ಹತ್ರ 1 ಕೋಟಿ ಇಷ್ಟು ಸಸಿಗಳನ್ನು ಉತ್ಪಾದನೆ ಮಾಡ್ತೀವಿ. ಇದು ಜನರಿಗೂ ಸಹ ಹಂಚಿಕೆ ಮಾಡ್ತೀವಿ ಮತ್ತು ಇಲಾಖೆ ವತಿಯಿಂದ ನಡೆತಕ್ಕಂಥ ನೆಡ್ತಪ್ಪುಗಳು, ನಾನಾ ಮಾದರಿ ನೆಡ್ತಪ್ಪುಗಳನ್ನು ಇದು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಾಡ್ತಾ ಇದೆ. ಇಲ್ಲಿಲ್ಲ ಈ ಅರಣ್ಯ ನರ್ಸರಿ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಕಡೆನೂ, ಅಂದರೆ ಒಂದೊಂದು ತಾಲೂಕು ಅಥವಾ ಒಂದು ನಮ್ಮ ರೇಂಜ್ ಅಂತಂದಿರ್ತಾವೆ, ಆ ವಲಯ ಅರಣ್ಯಾಧಿಕಾರಿಗಳ ಕಚೇರಿ, ಆ ವಲಯಗಳಲ್ಲಿ ಒಂದೊಂದು ಅಥವಾ ಎರಡೆರಡು ನರ್ಸರಿ ಇರ್ತಾವೆ. ಯಾಕಂದರೆ ಅಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಮತ್ತು ಆ ಒಂದು ದೂರ ಅಥವಾ ನಾವು ಮಾಡುವಂಥ ಭಾಳ ದೂರ ಆದರೆ ಅದಕ್ಕೆ ನಮಗೆ ಹತ್ತಿರ ಆಗುವ ದೃಷ್ಟಿಯಿಂದ ಸಾಗಾಟ ಮಾಡುವ ಒಂದು ದೃಷ್ಟಿಯಿಂದ 2 ನರ್ಸರಿಯನ್ನು ಮಾಡಿರ್ತಾರೆ. ಮತ್ತು ಆಲ್ಮೋಸ್ಟ್ ಆಲು ನನ್ನ ಲೆಕ್ಕದಲ್ಲಿ ನಾವು ಉತ್ತರ ಕನ್ನಡದಲ್ಲಿ ಸುಮಾರು ಒಂದು 50 ನರ್ಸರಿ ಆದರೂ ಇದಾವೆಂದು ನಮ್ಮ ಅಂದಾಜು. ಈಗ ಶಾಲಾ ಕಾಲೇಜುಗಳಲ್ಲಾಗಬಹುದು ಅಥವಾ ಬೇರೆ ಬೇರೆ ಕಚೇರಿಗಳಲ್ಲಾಗಬಹುದು ಅಥವಾ ತೋಟದ ಸುತ್ತಮುತ್ತ ಒಂದಷ್ಟು ಗಿಡಗಳನ್ನು ನೆಡಬೇಕು ಅಂತ ಯೋಚನೆ ಮಾಡಿದರೆ ಹೇಗೆ ಸಂಪರ್ಕ ಮಾಡಬೇಕು ಅಥವಾ ಯಾವ ತಳಿ ಅಂತ ಡಿಮಾಂಡ್ ಇಟ್ಕೋಬಹುದಾ ಹೇಗೆ? ಅಲ್ಲ, ಅವರು ಸಂಬಂಧಪಟ್ಟ ಶಾಲಾ ಶಿಕ್ಷಕರು ಅಥವಾ NGO ಸಂಸ್ಥೆ ಮುಖ್ಯಸ್ಥರು ಅವರಿಗೆಲ್ಲ ವರ್ಷ ಏನು ಈ ಕಾರ್ಯಕ್ರಮ ಮಾಡ್ತಾರೆ, ಅವರು ಸ್ಥಳೀಯ ಹತ್ತಿರವಿರುವ ವಲಯ ಅರಣ್ಯಾಧಿಕಾರಿ ಕಚೇರಿಗಳಾಗಲಿ ಅಥವಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಆಗಲಿ ಅಥವಾ ಉಪ ವಲಯ ಅರಣ್ಯಾಧಿಕಾರಿಗಳನ್ನು ಸಂಪರ್ಕ ಮಾಡಿ ತಮಗೆ ಬೇಕಾದಂಥ ಗಿಡಗಳು ಬಂದು ಅವರು ಒಂದು ಅಪ್ಲಿಕೇಶನ್ ಕೊಡ್ತಾರೆ ಅಥವಾ ಒಂದು ರಿಕ್ವೆಸ್ಟ್ ಲೆಟರ್ ಬರೆದು ಕೊಡ್ತಾರೆ. ನಮ್ಮಲ್ಲಿ ಸ್ಥಳೀಯವಾಗಿ ಲಭ್ಯವಿರುವಂಥ ಗಿಡಗಳನ್ನ ಎಲ್ಲ ಕಡೆ ಯಾರೇ ಕೇಳಿದ್ರು ಇಲ್ಲ ಅಂತ ಹೇಳೋದಲ್ಲ, ನಾವು ಅವ್ರಿಗೆ ಗಿಡಗಳನ್ನ ಪೂರೈಸ್ತೀವಿ. ಇದಕ್ಕೆ ಪ್ರೋತ್ಸಾಹಧನ ಅಂತ ಇದೆಯಾ? ಗಿಡವನ್ನು ನೆಟ್ಟು ಅಂದ್ರೆ 1 ವರ್ಷ 3 ವರ್ಷಕ್ಕೆ ಪ್ರೋತ್ಸಾಹನ ಕೊಡುವಂತಹದ್ದು, ಮೊದಲ ವರ್ಷ ಇಷ್ಟು, 2ನೇ ವರ್ಷ ಇಷ್ಟು ಅಂತ? ಅದು ಒಂದು ಯೋಜನೆ ಇತ್ತು, KPY ಅಂತಂದು, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತಂದೇಳಿ. ಅದು ಇವಾಗ ಅದು ತಾತ್ಕಾಲಿಕವಾಗಿ ಈಗ ಅದು ಚಾಲ್ತಿಯಲ್ಲಿಲ್ಲ. ಮೊದಲು ಅದನ್ನ ಒಂದು ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಆ ಯೋಜನೆ ಅಂತಂದಿದ್ರು. ಅದನ್ನು ನಾವು ಒಂದು ಡಿಮ್ಯಾಂಡ್ ಬೇಸ್ ಮೇಲೆ, ಈಗ ತಾವೇನಾದರೂ ಗಿಡಗಳನ್ನ ಮುಂದಿನ ವರ್ಷಕ್ಕೆ ನೆಡಬೇಕಾದ್ರೆ ಇದೇ ವರ್ಷನೇ ಒಂದು ಫಾರ್ಮ್ ಇರ್ತದೆ, ಆ ಫಾರ್ಮ್ ಅಲ್ಲಿ ಬಂದು ಅವರು ಒಂದು ಅವ್ರ ಫೋಟೋ ಅಥವಾ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಕೊಟ್ಟು ಅಥವಾ RTC ಕೊಟ್ಟು ನಾವು ನಮ್ಮ ಇಷ್ಟು ಲಭ್ಯವಾದ ಭೂಮಿ ಇದೆ, ನಮಗೆ ಇಂಥ ಜಾತಿ ಗಿಡಗಳು ಬೇಕಂತಂದು ಅವ್ರು ಒಂದು ಡಿಮ್ಯಾಂಡ್ ಕೊಟ್ರಂದ್ರೆ ಅವರ ಅಗತ್ಯಕ್ಕೆ ಅನುಗುಣವಾಗಿ ನಾವು ನರ್ಸರಿಯಲ್ಲಿ ಸಸಿಗಳನ್ನ ಬೆಳೆಸಿ ಅವ್ರು ಎಷ್ಟು ಕೇಳಿರ್ತಾರೋ ಅಷ್ಟು ಸಿ, ಅಂದರೆ 1 ಎಕರೆಗೆ ಮ್ಯಾಕ್ಸಿಮಮ್ ಅಂದರೆ 100 ಗಿಡಗಳು ಅಥವಾ ಒಂದು ಲಿಮಿಟ್ ಮಾಡಿದ್ವಿ, 1 ಎಕರೆಗೆ ಇಷ್ಟು ಕೊಡ್ಬೇಕಂತಂದು ಅಷ್ಟಕ್ಕೆ ನಾವು ಸೀಮಿತಗೊಳಿಸಿ ಅವರಿಗೆ ಗಿಡಗಳನ್ನು 1 ರೂಪಾಯಿ 3 ರೂಪಾಯಿ ಸೈಜ್ಗೆ ಅನುಗುಣವಾಗಿ 5 ರೂಪಾಯಿವರೆಗೆ ನಾವು ಗಿಡಗಳನ್ನು ಕೊಡ್ತಿದ್ವಿ. ಅದನ್ನು ಅವರು ತಮ್ಮ ಲಭ್ಯವಿರುವ ಹೊಲಗಳಲ್ಲಾಗಲಿ ಅಥವಾ ತಮ್ಮ ಮನೆಯ ಆವರಣದಲ್ಲಾಗಲಿ ಅವರು ನಾಟಿ ಮಾಡಿಕೊಂಡು ಬೆಳೆಸಿದ್ರಂದ್ರೆ ಅದಕ್ಕೆ ನಾವು ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ನಮ್ಮ ಕ್ಷೇತ್ರ ಸಿಬ್ಬಂದಿಗಳು ಹೋಗಿ ಅದನ್ನು ಇವ್ಯಾಲ್ಯೂಯೇಷನ್ ಅಂತ ಮಾಡೋದು, ಅಂದರೆ ಎಷ್ಟು ಗಿಡಗಳು ಬದುಕುಳಿದವು ಅಂತರ ಬದುಕುಳಿದ ಸಸಿಗಳಿಗೆ ಒಂದೇ ವರ್ಷದ ಪ್ರೋತ್ಸಾಹವಾಗಿ ಕೊಡ್ತಿದ್ವಿ. ಆಮೇಲೆ ಎರಡನೇ ವರ್ಷನೂ ಸಹ ಇದೇ ರೀತಿ ನಾವು ಇವ್ಯಾಲ್ಯೂಷನ್ ಮಾಡಿ ಅಲ್ಲೂ ಎಷ್ಟು ಬದುಕುಳಿದ ಸಸಿಗಳಿಗೆ ಎರಡನೇ ವರ್ಷದ ಪ್ರೋತ್ಸಾಹನ, ಮೂರನೇ ವರ್ಷಕ್ಕೂ ಸಹ ಬದುಕುಳಿದ ಸಸಿಗಳಿಗೆ ಪ್ರೋತ್ಸಾಹನ, ಒಟ್ಟು ಮೂರು ವರ್ಷಗಳಲ್ಲಿ ಕನಿಷ್ಠ 150 ರೂಪಾಯಿಯನ್ನು ಅವ್ರಿಗೊಂದು ಗಿಡಕ್ಕೆ ನಾವು ಲೆಕ್ಕ ಹಾಕಿ ಅಂದರೆ 40 ರೂಪಾಯಿ 50 ರೂಪಾಯಿ ಅನ್ನೋ ಲೆಕ್ಕಕ್ಕೆ ಪ್ರೋತ್ಸಾಹನವನ್ನು ನಾವು ಒಂದು 3 ವರ್ಷದಲ್ಲಿ ಕೊಟ್ಟಿದ್ವಿ. ಡೈರೆಕ್ಟ್ ಅವ್ರ ಬ್ಯಾಂಕ್ ಅಕೌಂಟ್ಗೆ ನಾವು ಆ ದುಡ್ಡನ್ನು ಕೊಟ್ಟಿದ್ದೀವಿ. ಈಗ ಕೃಷಿಗೆ ಪೂರಕವಾಗಿ ಇಂಥ ಒಂದು ಅರಣ್ಯ ಗಿಡಗಳನ್ನು ನೆಡಬೇಕು ಅಂತ ಯಾರು ಯೋಚನೆ ಮಾಡೋದಿದ್ರೆ ಅಂದ್ರೆ ಪೂರಕವಾಗಿ ಅಂದ್ರೆ ಯಾಕೆ ಹೇಳ್ತಾ ಇದ್ರೆ ಅಂದ್ರೆ ಕೆಲವರು ಈ ಮುರುಗಲು ಅಥವಾ ಪುನರ್ಪುಳಿನ ಇಂಥ ಒಂದು ಹಣ್ಣಿನ ಗಿಡಗಳನ್ನ ನೆಡಬೇಕು ಅಂತ ಇರಬಹುದು ಅಥವಾ ನೆಲ್ಲಿಕಾಯಿ ಒಂದು ತೋಟ ಮಾಡಬೇಕು ಅಂತ ಇರಬಹುದು, ಅವರಿಗೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಗಿಡಗಳನ್ನ ಪೂರೈಸುವಂತ ವ್ಯವಸ್ಥೆ ಏನಾದ್ರು ಉಂಟಾ? ಅದೇ ಹೇಳಿದ್ರೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತಂದಿದೆ, ಅದರ ಅಡಿಯಲ್ಲಿ ಅದು ವಿಶೇಷವಾಗಿ ರೈತರಿಗೆ ರೈತರ ಜಮೀನಿನಲ್ಲಿ ರೈತರ ಒಂದು ಬೆಳೆಗಳಿಗೆ ಪೂರಕವಾಗಿರುವಂತಹ ಅಗ್ರೋ ಫಾರೆಸ್ಟ್ರಿ ಕೃಷಿ ಅರಣ್ಯವನ್ನು ಉತ್ತೇಜನ ನೀಡುವ ಉದ್ದೇಶದಲ್ಲಿ ಈ ಒಂದು ಯೋಜನೆಯಲ್ಲಿ ನಾವು ಗಿಡಗಳನ್ನು ಬೆಳೆಸ್ತಾ ಇದ್ದೀವಿ. ಆದರೆ ನಮ್ಮ ಉತ್ತರ ಕನ್ನಡದಲ್ಲಿ ಇದಕ್ಕೆ ಸ್ವಲ್ಪ ಪ್ರೋತ್ಸಾಹ ಕಡಿಮೆ ಇದೆ. ಯಾಕಂತಂದ್ರೆ ಇಲ್ಲಿ ತಮ್ಗೆ ಗೊತ್ತಿದೆ ಅರಣ್ಯನೇ ತುಂಬ ಇರೋದ್ರಿಂದ ಅವ್ರಿಗಿರ್ತಕ್ಕಂಥ ಲ್ಯಾಂಡ್ ಹೋಲ್ಡಿಂಗ್ಸ್ ತುಂಬ ಚಿಕ್ಕದಾಗಿದ್ದಿರತಕ್ಕಂಥ ಲ್ಯಾಂಡ್ ಹೋಲ್ಡಿಂಗ್ಸ್ ಇದೆ ಮತ್ತು ಅವ್ರನ್ನ ಲ್ಯಾಂಡ್ ಸುತ್ತಮುತ್ತ ನಮ್ಮ ಅರಣ್ಯನೇ ಇರೋದ್ರಿಂದ ಅವರಿಗೆ ಇಲ್ಲಿ ಮತ್ತೆ ಅದನ್ನ ನಾವು ಬೆಳ್ಕೋಬೇಕು ಅನ್ನೋದೊಂದು ಇದು ಬರಲ್ಲ ಅವ್ರಿಗೆ, ಯಾಕಂದ್ರೆ ದೊಡ್ಡ ದೊಡ್ಡ ಲ್ಯಾಂಡ್ ಹೋಲ್ಡಿಂಗ್ಸ್ ಇಲ್ಲ. ಹೀಗಾಗಿ ಇಲ್ಲಿ ಒಂದು ಅದಕ್ಕೆ ಒಂದು ಸ್ಕೋಪು ತುಂಬ ಕಡಿಮೆ ಇದೆ. ಆದರೂ ಸಹ ಎಷ್ಟೋ ಮಂದಿ ರೈತರು ಕೆಲವೊಬ್ಬರು ಬಂಜರು ಭೂಮಿಯಲ್ಲಿ ಕೃಷಿಗೆ ಯೋಗ್ಯವಾದಂಥ ಭೂಮಿಯಲ್ಲಿ ಬೆಳೆಯಕ್ಕೆ ಅವ್ರು ಬರ್ತಾರೆ, ಟೀಕ್ ಕೇಳ್ತಾರೆ, ಕೆಲವು ಕಡೆ ಕೋಸ್ಟಲಲ್ಲಿ ಕ್ಯಾಶ್ಮೀರ್ನ ಕೇಳ್ತಾರೆ, ಕೆಲವೊಬ್ಬರು ಕ್ಯಾಶ್ಯೂ ಗೇರ್ ಗಿಡಗಳು ಕೇಳ್ತಾರೆ, ಮತ್ತೆ ತಾವೇಳ್ದಂಗೆ ಮುರುಗಲು ಪುನರ್ಪುಳಿ ಇವೆಲ್ಲ ಸಸಿಗಳು ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಈಗ ರಾಷ್ಟ್ರೀಯ ಹೆದ್ದಾರಿಗಳಲ್ಲಾಗ್ಬೋದು ಅಥವಾ ಸ್ಥಳೀಯ ಒಂದು ರಸ್ತೆಗಳ ಬದಿಯಲ್ಲಿ ಆಗ್ಬೋದು ಗಿಡವನ್ನು ನೆಟ್ಟು ಪೋಷಿಸುವಂತದಕ್ಕೆ ಏನು ವ್ಯವಸ್ಥೆ ಇದೆ? ಜವಾಬ್ದಾರಿ ಯಾರನ್ನು ನೋಡ್ಕೊಳ್ತಾರೆ? ಜವಾಬ್ದಾರಿ ನಾವು ಅಂತಂದ್ರೆ ಅರಣ್ಯ ಇಲಾಖೆನೇ ನೋಡ್ಕೊಳ್ಳೋದು. ಯಾಕಂತಂದ್ರೆ ನಾವು ಈಗ ಬೇರೆ ಬೇರೆ ರಸ್ತೆ ಬದಿಯಲ್ಲಿ ನಡೆದೋಪುಗಳನ್ನು ಈಗಾಗಲೇ ನರೇಗಾ ಯೋಜನೆ ಅಡಿಯಲ್ಲಿ ಮತ್ತು ನಮ್ಮ ಲಭ್ಯವಿರುವ ಕೆಲವೊಂದು ಯೋಜನೆಗಳನ್ನು ಒಗ್ಗೂಡಿಸಿಕೊಂಡು ಈಗಾಗಲೇ ಅಲ್ಲಿ ಸ್ಥಳೀಯ ಜನರಿಗೂ ಸಹ ಒಂದು ಉದ್ಯೋಗ ಸಿಗಲಿ ಅನ್ನುವ ಉದ್ದೇಶದಿಂದ ನಾವು ಪ್ರತಿ ವರ್ಷನೂ ಸುಮಾರು 60-70 ಕಿಲೋಮೀಟರ್ ಅಷ್ಟು ರಸ್ತೆ ಬದಿ ನಡೆಸೋಪನ್ನು ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲೆಲ್ಲ ಮಾಡ್ತಾ ಇದ್ದೀವಿ. ಯಾಕಂದ್ರೆ ರಸ್ತೆ ಬದಿನೂ ನಮ್ಮ ಗಿಡಗಳೇ ಇರ್ತಾವೆ, ಆದರೂ ಸಹ ಕೆಲವೊಂದು ಗಿಡಗಳು ಹಣ್ಣು ಹಂಪಲು ನೀಡುವಂಥ ಗಿಡಗಳನ್ನು ಮತ್ತು ಗ್ಯಾಪ್ ಇದ್ದಂಥ ಪ್ರದೇಶಗಳಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಇರುವಂತಹ ಇದನ್ನು ನೋಡಿಕೊಂಡು ಜಾಗ ನೋಡಿಕೊಂಡು ನಾವು ರಸ್ತೆ ಬದಿ ನಡೆಸೋಪನ್ನು ಉತ್ತರ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಈ ವನಮಹೋತ್ಸವ ಸಂದರ್ಭದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀರಿ? ನೀವು ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸುವಂತಹದ್ದು ಅಥವಾ ಶಾಲಾ ಕಾಲೇಜುಗಳಲ್ಲಿ ಇದರ ಬಗ್ಗೆ ಮಾಹಿತಿ ನೀಡುವಂತಹ ವ್ಯವಸ್ಥೆ ಏನಾದ್ರು ಉಂಟಾ? ವನಮಹೋತ್ಸವ ಆಗಲಿ ಅಥವಾ ಪರಿಸರ ದಿನಾಚರಣೆ ಆಗಲಿ ಎಲ್ಲ ಕಡೆನೂ ಮಕ್ಕಳಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಂದರೆ ಪ್ರಬಂಧ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ ಮತ್ತು ಕೆಲವೊಂದು ಪ್ರೋಗ್ರಾಮ್ಗಳನ್ನು ಮಾಡಿ ಜಾಥಾ ಮಾಡ್ತೀವಿ. ಆಮೇಲೆ ಸಾಕಷ್ಟು ಅಧಿಕಾರಿಗಳು ಮತ್ತು ಅಲ್ಲಿ ಜನಪ್ರತಿನಿಧಿಗಳನ್ನು ಸೇರಿಸಿಕೊಂಡು ಒಂದು ವನಮಹೋತ್ಸವ ಕಾರ್ಯಕ್ರಮ ಮಾಡಿ ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಮತ್ತು ಭಿತ್ತಿ ಚಿತ್ರಗಳನ್ನು ತೋರ್ಪಡಿಸುವುದು ಹಾಗೂ ಕೆಲವೊಂದು ಕಡೆ ಬೀದಿ ನಾಟಕಗಳು ಮಾಡೋದು ಮತ್ತು ಶಾಲೆಯಲ್ಲಿ ಸಹ ಈ ಒಂದು ನಾಟಕ ಈ ವನಕ್ಕೆ ಸಂಬಂಧ ವನ ರಕ್ಷಣೆ ಮಾಡುವ ಸಂಬಂಧ ಕೆಲವೊಂದು ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದೀವಿ ನಾವು. ಬಹಳ ಸಂತೋಷ ಮಂಜುನಾಥ್ ನಾವಿ ಅವರೇ. ವನಮಹೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕಾರ್ಯಕ್ರಮಗಳನ್ನು ಅರಣ್ಯ ಇಲಾಖೆ ಮಾಡ್ತಾ ಇದೆ ಹಾಗೂ ಸಾರ್ವಜನಿಕರು ಕೂಡ ಕೈ ಜೋಡಿಸುವುದರ ಮೂಲಕ ನಮ್ಮ ಸುತ್ತಲಿನ ಒಂದು ಪರಿಸರವನ್ನ ಹಸಿರಾಗಿಸುವುದು ಹೇಗೆ ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ವನಮಹೋತ್ಸವ ಈ ವಿಷಯವಾಗಿ ಕಾರವಾರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಜಿ ನಾವಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग पहली वाली बात कहाँ, परंतु सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती।

ಕಬ್ಬಿನ ಹಾಲು ಅಮೃತಕ್ಕೆ ಸಮಾನ. ಕಬ್ಬಿನ ಹಾಲು ಎಂದರೆ ನಮಗೆಲ್ಲರಿಗೂ ತುಂಬಾ ಇಷ್ಟ. ಆದರೆ ನಿಯಮಿತ ಪ್ರಮಾಣದಲ್ಲಿ ಕಬ್ಬಿನ ಹಾಲನ್ನು ಸೇವಿಸಿದರೆ ಅದು ನಮ್ಮ ದೇಹಕ್ಕೆ ಆರೋಗ್ಯಕ್ಕೂ ಕೂಡ ಇಷ್ಟವಾಗಬಲ್ಲದು. ಇದು ಪೋಷಕಾಂಶಗಳ ಆಗ್ರಹವೇ ಆಗಿದೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದು ಇನ್ಫೆಕ್ಷನ್ಗಳನ್ನು ದೂರ ಇಡುವುದಕ್ಕೆ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಇದು ಸಹಕಾರಿ. ಕಬ್ಬಿನ ಹಾಲು ಕಬ್ಬಿಣದ ಅಂಶ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಇವೆಲ್ಲವುಗಳನ್ನು ಕೂಡ ಹೊಂದಿದೆ. ನಿರ್ಜಲೀಕರಣವನ್ನು ತಡೆಯುವುದಕ್ಕೆ ಬಹಳ ಒಳ್ಳೆಯದು. ಸಾಮಾನ್ಯ ಶೀತ, ನೆಗಡಿ ಇನ್ನಿತರ ಸೋಂಕುಗಳನ್ನು ಕಡಿಮೆ ಮಾಡುವುದಕ್ಕೆ, ದೇಹದಲ್ಲಿ ಕಬ್ಬಿಣದ ಪ್ರಮಾಣವನ್ನು ಹೆಚ್ಚಿಸುವುದಕ್ಕೆ ಕಬ್ಬಿನ ಹಾಲು ಅನುಕೂಲಕಾರಿ. ಕಬ್ಬಿನ ಹಾಲು ಮೂತ್ರ ಉತ್ಪಾದಕ. ಅದು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಗಳಿಂದ, ಕಿಡ್ನಿ ಸ್ಟೋನ್ನಿಂದ ದೂರವಿರುವುದಕ್ಕೆ, ಕಿಡ್ನಿಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದಕ್ಕೆ ಸಹಕಾರಿ. ಲಿವರ್ನ ಆರೋಗ್ಯಕ್ಕೆ, ಜಾಂಡಿಸ್ ಗುಣವಾಗುವುದಕ್ಕೆ ಇದು ಉಪಯೋಗಕಾರಿ. ಕಬ್ಬಿನ ಹಾಲು ತಕ್ಷಣಕ್ಕೆ ಶಕ್ತಿಯನ್ನು ಹೆಚ್ಚಿಸಿ ಸುಸ್ತಾಗುವುದನ್ನು ಕಡಿಮೆ ಮಾಡುತ್ತದೆ. ಇದು ಮಲಬದ್ಧತೆ ಸಮಸ್ಯೆಯ ನಿವಾರಣೆಗೆ ಅಥವಾ ವಿಸರ್ಜನಾ ಕ್ರಿಯೆಗೆ ಸರಾಗ ಮಾಡಿಕೊಡುತ್ತದೆ. ಎಸಿಡಿಟಿ ಸಮಸ್ಯೆ ಚಿಕಿತ್ಸಾಕಾರಿಯಾಗಿ ವರ್ತಿಸುತ್ತದೆ. ಹೊಟ್ಟೆಯ ಹುಣ್ಣು ನಿವಾರಣೆಗೂ ಕೂಡ ಇದು ಸಹಕಾರಿ. ಕಬ್ಬಿನ ಹಾಲು ಖನಿಜ ಲವಣಾಂಶಗಳಿಂದ ಕೂಡಿರುವುದರಿಂದ ಹಲ್ಲಿನ ಆರೋಗ್ಯ ರಕ್ಷಣೆಗೆ, ಉಸಿರಿನ ದುರ್ಗಂಧವನ್ನು ಕಡಿಮೆ ಮಾಡುವುದಕ್ಕೆ ಇದು ಸಹಾಯ ಮಾಡುತ್ತದೆ. ಚರ್ಮದ ಆರೋಗ್ಯಕ್ಕೆ ಕಬ್ಬಿನ ಹಾಲು ಒಳ್ಳೆಯದು. ಚರ್ಮದಲ್ಲಿ ತೇವಾಂಶ ಕಾಯ್ದುಕೊಳ್ಳುವುದರ ಮೂಲಕ ಇದು ಸಾಧ್ಯವಾಗುತ್ತದೆ. ಹಾಗಾಗಿ ಕಬ್ಬಿನ ಹಾಲು ಸಿಕ್ಕಿದಾಗ ಸೇವಿಸುವ ಅವಕಾಶವನ್ನು ಕೈಬಿಡಬೇಡಿ. ಆದರೆ ಸ್ವಚ್ಛತೆಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಜನಪದ ಸಂಗೀತ ಮಾರ್ಕಂಡೇಯ ದೊಡ್ಡಮನಿ ಹಾಗೂ ಸಂಗಡಿಗರಿಂದ ತತ್ವ ಪದಗಳು. ಎಂಥ ಮಾನವ ಜನ್ಮ, ಎಂಥ ಮಾನವ ಜನ್ಮ, ಏನ್ ಕೆಡಿಸಿ ಬಿಡತೀರಪ್ಪ, ಇಂಥ ಜನ್ಮವು ಸಿಕ್ಕಿತೇನಪ್ಪಯ್ಯ, ಎಂಥ ಮಾನವ ಜನ್ಮ. ಎಂಥ ಮಾನವ ಜನ್ಮ, ಏನ್ ಕೆಡಿಸಿ ಬಿಡತೀರಪ್ಪ, ಇಂಥ ಜನ್ಮವು ಸಿಕ್ಕಿದೇನಪ್ಪಯ್ಯ. ಸಂತರ ಸಂಘವಿಲ್ಲ, ಕಂತು ಹರಣ ಧ್ಯಾನವಿಲ್ಲ, ಸಂತರ ಸಂಘವಿಲ್ಲ, ಕಂತು ಹರಣ ಧ್ಯಾನವಿಲ್ಲ, ಭ್ರಾಂತಿ ಸಂಸಾರಕ ಬಿದ್ದು, ಭ್ರಾಂತಿ ಸಂಸಾರಕ ಬಿದ್ದು ಕೆಟ್ಟಿರಪ್ಪಯ್ಯ. ಎಂಥ ಮಾನವ ಜನ್ಮ, ಎಂಥ ಮಾನವ ಜನ್ಮ, ಏನ್ ಕೆಡಿಸಿ ಬಿಡತೀರಪ್ಪ, ಇಂಥ ಜನ್ಮವು ಸಿಕ್ಕಿದೇನಪ್ಪಯ್ಯ. ಸಂತರ ಸಂಘವಿಲ್ಲ, ಕಂತು ಹರಣ ಜ್ಞಾನವಿಲ್ಲ, ಸಂತರ ಸಂಘವಿಲ್ಲ, ಕಂತು ಹರಣ ಧ್ಯಾನವಿಲ್ಲ, ಭ್ರಾಂತಿ ಸಂಸಾರಕ ಬಿದ್ದು, ಭ್ರಾಂತಿ ಸಂಸಾರಕ ಬಿದ್ದು ಕೆಟ್ಟಿರಪ್ಪಯ್ಯ. ಎಂಥ ಮಾನವ ಜನ್ಮ, ಏನ್ ಕೆಡಿಸಿ ಬಿಡತೀರಪ್ಪ, ಇಂಥ ಜನ್ಮವು ಸಿಕ್ಕಿದೇನಪ್ಪಯ್ಯ. ಹಣವಿದ್ದಾಗಲೇ ಭಕ್ತಿ, ಗುಣವಿದ್ದಾಗಲೇ ಸೇವಾ, ಹಣವಿದ್ದಾಗಲೇ ಭಕ್ತಿ, ಗುಣವಿದ್ದಾಗಲೇ ಸೇವಾ, ನೆನವಿದ್ದಾಗಲೇ ಮಾಡಿ, ನೆನವಿದ್ದಾಗಲೇ ಮಾಡಿ ಮುಕ್ತಿ ಪಡೀರಿ. ಎಂಥ ಮಾನವ ಜನ್ಮ, ಏನ್ ಕೆಡಿಸಿ ಬಿಡತೀರಪ್ಪ, ಇಂಥ ಜನ್ಮವು ಸಿಕ್ಕಿತೇನಪ್ಪಯ್ಯ. ಪುರದೋಳು ಗರಗದ ಮಡಿವಾಳ ಜನಪದ, ಪುರದೋಳು ಗರಗದ ಮಡಿವಾಳ ಜನಪದ ನೆನಪಿಡಿರಿ ಮುಕ್ತಿ ಪಡಿರಪ್ಪಯ್ಯ ಎಂಥ ಮಾನವ ಜನ್ಮ ಎಂಥ ಮಾನವ ಜನ್ಮ ಏನ್ ಕೆಡಿಸಿ ಬಿಡತೀರಪ್ಪ ಇಂಥ ಜನ್ಮವು ಸಿಕ್ಕಿತೇನಪ್ಪಯ್ಯ ಹಣ ಬಿದ್ದಾಗಲೇ ಭಕ್ತಿ ಗುಣವಿದ್ದಾಗಲೇ ಸೇವಾ ನೆನವಿದ್ದಾಗಲೇ ಮಾಡಿ ನೆನವಿದ್ದಾಗಲೇ ಮಾಡಿ ಮುಕ್ತಿ ಪಡೀರಿ ಎಂಥ ಮಾನವ ಜನ್ಮ ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಡ್ತೀರಪ್ಪ ಇಂಥ ಜನ್ಮವು ಸಿಕ್ಕಿತೇನಪ್ಪಯ್ಯ ಪುರದೋಳು ಗರಗದ ಮಡಿವಾಳ ಜನಪದ ಪುರದೋಳು ಗರಗದ ಮಡಿವಾಳ ಜನಪದ ನೆನಿರಪ್ಪಯ್ಯ ಮುಕ್ತಿ ಪಡಿರಪ್ಪಯ್ಯ ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಡತೀರಪ್ಪ ಇಂಥ ಜನ್ಮವು ಸಿಕ್ಕಿತೇನಪ್ಪಯ್ಯ ಸಂತರ ಸಂಘವಿಲ್ಲ ಕಂತು ಹರಣ ಧ್ಯಾನವಿಲ್ಲ ಭ್ರಾಂತಿ ಸಂಸಾರಕ ಬಿದ್ದು ಭ್ರಾಂತಿ ಸಂಸಾರಕ ಬಿದ್ದು ಕಟ್ಟಿರಪ್ಪಯ್ಯ ದಮಾನವ ಜನ್ಮ ಏನು ಕೆಡಿಸಿ ಬಿಡ್ತೀರಪ್ಪ ಇಂಥ ಜನ್ಮವು ಸಿಕ್ಕಿತೇನಪ್ಪಯ್ಯ ಬುಡು ಬುಡು ಬುಡು ಬುಡು ಬುಡು ಮೇಲಾಯಿತು ನಡವೆ ಹೋಗ ತೇರಣ ಬುಡು ಬುಡು ಬುಡು ಬುಡು ಬುಡು ಮೇಲಾಯಿತು ನಡವೆ ಹೋಗ ತೇರಣ ಬಿಡಿ ಬಿಡಿ ಬಿಡಿ ಬಿಡಿ ಕಾಮ ಕ್ರೋಧ ಹಿಡಿ ಗುರುವಿನ ಪಾದನ ಬಿಡಿ ಬಿಡಿ ಬಿಡಿ ಬಿಡಿ ಕಾಮ ಕ್ರೋಧ ಹಿಡಿ ಗುರುವಿನ ಪಾದನ ಬುಡು ಬುಡು ಬುಡು ಬುಡು ಬುಡು ಮೇಲಾಯಿತು ನಡವೆ ಹೋಗ ತೀರಣ ಬಿಡಿ ಬಿಡಿ ಬಿಡಿ ಬಿಡಿ ಕಾಮ ಕ್ರೋಧ ಹಿಡಿ ಗುರುವಿನ ಪಾದನ ಸರ್ಪದ ಬಾಯೊಳು ಕಪ್ಪಿ ಸಿಕ್ಕಿದಾಗ ನನಕ ಜಪಸ್ತೈತ್ರಣ ಸರ್ಪದ ಬಾಯೊಳು ಕಪ್ಪಿ ಸಿಕ್ಕಿದಾಗ ನೊನಕ ಜಪಸ್ತೈತ್ರಣ ರಂಗದೊಳಗ ನಮ ಕೊರಳ ಕೊವ್ವ ತರ ಬಿಡಿಸವರ್ಯಾರಿಲ್ಲನ ರಂಗದೊಳಗ ನಮ ಕೊರಳ ಕೊವ್ವ ತರ ಬಿಡಿಸವರ್ಯಾರಿಲ್ಲನ ಬುಡು ಬುಡು ಬುಡು ಬುಡು ಬುಡು ಮೇಲಾಯಿತು ನಡವೆ ಭೋಗ ತೀರಣ ಬಿಡಿ ಬಿಡಿ ಬಿಡಿ ಬಿಡಿ ಕಾಮ ಕ್ರೋಧ ಹಿಡಿ ಗುರುವಿನ ಪಾದನ ಬಿಡಿ ಬಿಡಿ ಬಿಡಿ ಬಿಡಿ ಕಾಮ ಕ್ರೋಧ ಹಿಡಿ ಗುರುವಿನ ಪಾದನ ಮತ್ತೊಂದಕ್ಕೆ ಪಣ ಕಟ್ಟಿತು ಚಿತ್ತಕ ತರಬೇಕಣ ಮತ್ತೊಂದಕ್ಕೆ ಪಣ ಕಟ್ಟಿತು ಚಿತ್ತಕ ತರಬೇಕಣ ಚಿತ್ತಕ ತಂದು ಅಂದಿಲಿಂದು ಗೊತ್ತಿಲಿರಬೇಕಣ ಚಿತ್ತಕ ತಂದು ಅಂದಿಲಿಂದು ಗೊತ್ತಿಲಿರಬೇಕಣ ಬುಡು ಬುಡು ಬುಡು ಬುಡು ಬುಡು ಮೇಲಾಯಿತು ನಡವೆ ಭೋಗ ತೀರಣ ಬಿಡಿ ಬಿಡಿ ಬಿಡಿ ಬಿಡಿ ಕಾಮ ಕ್ರೋಧ ಹಿಡಿಗುರವಿನ ಪಾದಣ ಬಿಡಿ ಬಿಡಿ ಬಿಡಿ ಬಿಡಿ ಕಾಮ ಕ್ರೋಧ ಹಿಡಿಗುರುವಿನ ಪಾದನ ಸೃಷ್ಟಿಯೊಳಗ ನಮ ಪುರಂದರ ವಿಠಲನ ಗಟ್ಟಿಯಾಗಿ ನೆನಿಬೇಕಣ ಸೃಷ್ಟಿಯೊಳಗ ನಮ ಪುರಂದರ ವಿಠಲನ ಗಟ್ಟಿಯಾಗಿ ನೆನಿಬೇಕಣ ಗಟ್ಟಿಯಾಗಿ ನೆನೆದು ಪಾದವ ಹಿಡಿದು ಮುಕ್ತಿ ಹೊಂದಬೇಕಣ ಗಟ್ಟಿಯಾಗಿ ಹಿಡಿದು ಪಾದವ ಹಿಡಿದು ಮುಕ್ತಿ ಹೊಂದಬೇಕಣ ಬುಡು ಬುಡು ಬುಡು ಬುಡು ಬುಡು ಮೇಲಾಯಿತು ನಡವೆ ಭೋಗ ತೀರಣ ಬಿಡಿ ಬಿಡಿ ಬಿಡಿ ಬಿಡಿ ಕಾಮ ಕ್ರೋಧ ಹಿಡಿಗುರುವಿನ ಪಾದನ ಬಿಡಿ ಬಿಡಿ ಬಿಡಿ ಬಿಡಿ ಕಾಮ ಕ್ರೋಧ ಹಿಡಿಗುರುವಿನ ಪಾದನ ಸರ್ಪದ ಬಾಯೊಳು ಕಪ್ಪಿ ಸಿಕ್ಕಿದಾಗ ನನಕ ಜಪ ಸ್ತೈತ್ರಣ ಸರ್ಪದ ಬಾಯೊಳು ಕಪ್ಪಿ ಸಿಕ್ಕಿದಾಗ ನನಕ ಜಪ ಸ್ತೈತ್ರಣ ರಂಗದೊಳಗ ನಮ್ಮ ಕೊರಳ ಕೊವ್ವತರ ಬಿಡಿಸವರು ಯಾರಿಲ್ಲನಾ ರಂಗದೊಳಗ ನಮ್ಮ ಕೊರಳ ಕೊವ್ವತರ ಬಿಡಿಸವರು ಯಾರಿಲ್ಲನಾ ಮತ್ತೊಂದಕ್ಕೆ ಪಣ ಕಟ್ಟಿತು ಚಿತ್ತ ಕತರಬೇಕಣ ಮತ್ತೊಂದಕ್ಕೆ ಪಣ ಕಟ್ಟಿತು ಚಿತ್ತ ಕತರಬೇಕಣ ಚಿತ್ತಕ ತಂದು ಅಂದಿಯಲ್ಲಿಂದು ಗೊತ್ತಿಲಿರಬೇಕಣ ಚಿತ್ತಕ ತಂದು ಅಂದಿಲಿಂದು ಗೊತ್ತಿಲಿರಬೇಕಣ ಸೃಷ್ಟಿಯೊಳಗ ನಮ್ಮ ಪುರಂದರ ವಿಠಲನ ಗಟ್ಟಿಯಾಗಿ ನೆನಿಬೇಕಣ ಸೃಷ್ಟಿಯೊಳಗ ನಮ್ಮ ಪುರಂದರ ವಿಠಲನ ಗಟ್ಟಿಯಾಗಿ ನೆನಿಬೇಕಣ ಗಟ್ಟಿಯಾಗಿ ನೆನೆದು ಪಾದವ ಹಿಡಿದು ಮುಕ್ತಿ ಹೊಂದಬೇಕಣ ಗಟ್ಟಿಯಾಗಿ ನೆನೆದು ಪಾದವ ಹಿಡಿದು ಮುಕ್ತಿ ಹೊಂದಬೇಕಣ ಕುಲ ಕುಲ ಕುಲವೆನ್ನು ತಿಹರು ಕುಲ ಕುಲ ಕುಲವೆನ್ನು ತಿಹರು ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಕುಲ ಕುಲ ಕುಲವೆನ್ನು ತಿಹರು ಕೆಸರುಳು ತಾವರೆ ಪುಟಲು ಅದ ತಂದು ಕೆಸರುಳು ತಾವರೆ ಪುಟಲು ಅದ ತಂದು ವಿಸಜನ ಭನಿಗರ್ಪಿಸಲಿಲ್ಲವೇ ವಿಸಜನ ಭನಿಗರ್ಪಿಸಲಿಲ್ಲವೇ ಹಸುವಿನ ಮಾಂಸದೋಳು ಉತ್ಪತ್ತಿ ಕ್ಷೀರವು ಹಸುವಿನ ಮಾಂಸದೋಳು ಉತ್ಪತ್ತಿ ಕ್ಷೀರವು ವಸುದೆಯೊಳಗೆ ಭೂಸುರಋಣಲಿಲ್ಲವೇ ವಸುದೆಯೊಳಗೆ ಭೂಸುರಋಣಲಿಲ್ಲವೇ ಮೃಗಗಳ ಮೈಯಲ್ಲಿ ಪುಟಲು ಕಸ್ತೂರಿ ಮೃಗಗಳ ಮೈಯಲ್ಲಿ ಪುಟಲು ಕಸ್ತೂರಿ ಅದ ತಂದು ಪೋಸುವರು ದ್ವಿಜರೆಲ್ಲರೂ ಕುಲ ಕುಲ ಕುಲವೆನ್ನುತಿಯರು ಕುಲ ಕುಲ ಕುಲವೆನ್ನುತಿಯರು ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಕುಲ ಕುಲ ಕುಲವೆನ್ನುತಿಯರು ಪಾದವ ಹಿಡಿದು ಮುಕ್ತಿ ಹೊಂದಬೇಕಣ ಕುಲ ಕುಲ ಕುಲವೆನ್ನುತಿಯರು ಕುಲ ಕುಲ ಕುಲವೆನ್ನುತಿಯರು ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಕುಲ ಕುಲ ಕುಲವೆನ್ನುತಿಯರು ಕೆಸರುಳು ತಾವರೆ ಪುಟಲು ಅದ ತಂದು ಕೆಸರುಳು ತಾವರೆ ಪುಟಲು ಅದ ತಂದು ವಿಸಜನ ಭನಿಗರ್ಪಿಸಲಿಲ್ಲವೇ ವಿಸಜನ ಭನಿಗರ್ಪಿಸಲಿಲ್ಲವೇ ಹಸುವಿನ ಮಾಂಸದೋಳು ಉತ್ಪತ್ತಿ ಕ್ಷೀರವು ಹಸುವಿನ ಮಾಂಸದೋಳು ಉತ್ಪತ್ತಿ ಕ್ಷೀರವು ವಸುದೆಯೊಳಗೆ ಭೂಸುರಋಣಲಿಲ್ಲವೇ ವಸುದೆಯೊಳಗೆ ಭೂಸುರಋಣಲಿಲ್ಲವೇ ಮೃಗಗಳ ಮೈಯಲ್ಲಿ ಪುಟ ಕಾಲು ಕಸ್ತೂರಿ ಮೃಗಗಳ ಮೈಯಲ್ಲಿ ಪೂಟಲು ಕಸ್ತೂರಿ ಅದ ತಂದು ಪೋಸುವರು ದ್ವಿಜರೆಲ್ಲರೂ ಕುಲ ಕುಲ ಕುಲವೆನ್ನುತಿಯರು ಕುಲ ಕುಲ ಕುಲವೆನ್ನುತಿಯರು ಕುಲ ಯಾವುದೋ ಸತ್ಯ ಸುಖವುಳ್ಳ ಜನರಿಗೆ ಕುಲ ಕುಲ ಕುಲವೆನ್ನುತಿಯರು.